ಸಂಭವವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ ವಿಶೇಷ ಅನುದಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಂದಗಿ ಹಾನಗಲ್ ಉಪಚುನಾವಣೆ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ, ಅರುಣ್ ಸಿಂಗ್. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ಸಿದ್ದತೆ, ಗಜಪಡೆಗೆ ಮುಂದುವರಿದ ತಾಲೀಮು. ಜಾತಿಗಣತಿ ಗೊಂದಲಗಳ ಬಗ್ಗೆ ಸುಪ್ರೀಂಕೋರ್ಟ್ಗೆ ಶೀಘ್ರ ಪ್ರಮಾಣಪತ್ರ ಸಲ್ಲಿಕೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ. ಬೇಸಾಯ ರಂಗ ರೈತರಿಗಾಗಿ ಕಾರ್ಯಕ್ರಮ. ಜೇನು ಸಾಕಾಣಿಕೆ ಈ ಕುರಿತು ಸಿದ್ದಾಪುರ ತಾಲೂಕಿನ ಮಾರುತಿ ನಾಗು ಬೋರ್ಕರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಮಾರುತಿ ನಾಗು ಬೋರ್ಕರ್ ಅವರಿದ್ದಾರೆ. ಸಿದ್ದಾಪುರ ತಾಲೂಕಿನ ಕಾನಗೋಡು ಗ್ರಾಮದವರು. ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಜೇನು ಸಾಕಾಣಿಕೆ ಅವರು ಒಂದು ಹವ್ಯಾಸವಾಗಿ ತಮ್ಮ ನಿವೃತ್ತಿಯ ನಂತರ ಆಯ್ಕೆ ಮಾಡಿಕೊಂಡಂಥ ಒಂದು ವೃತ್ತಿ ಇದು. ಅವರು ತರಬೇತಿನೂ ಕೊಡ್ತಾರೆ, ಮತ್ತು ಜೇನು ಕೃಷಿಗೆ ಸಂಬಂಧಪಟ್ಟಂಥ ಪೆಟ್ಟಿಗೆಯನ್ನು ತಯಾರು ಮಾಡಿ ಬೇರೆ ರೈತರಿಗೂ ಕೂಡ ಕೊಡ್ತಾರೆ. ತಾವೇ ಸ್ವತಃ ಜೇನು ಕೃಷಿಯನ್ನು ಮಾಡ್ತಾರೆ. ಒಟ್ಟಾರೆ ಅವರ ಹವ್ಯಾಸ ಹೇಗೆ ಮುಂದುವರೆದಿದೆ, ಏನೇನು ಸಾಧನೆ ಮಾಡಿದ್ದಾರೆ ಕೇಳೋಣ. ನಮಸ್ಕಾರ ಮಾರುತಿ ಅವರೇ. ಹಾಂ, ನಮಸ್ಕಾರ ಮಾರುತಿ ಅವರೇ. ನಿವೃತ್ತಿ ಆದಮೇಲೆ ಜೇನು ಸಾಕಾಣಿಕೆ ಮಾಡಬೇಕು ಅನಿಸ್ತಲ್ಲ, ಯಾಕೆ? ನನಗೆ ನನ್ನ ಹೆಸರು ಮಾರುತಿ ನಾಗು ಬೋರ್ಕರ್ ಅಂತೇಳಿ, ಮಾರುತಿ ಮಧುವನ್ ಅಂತೇಳಿ ನಾನು ನನ್ನ ಯೂನಿಟಿಗೊಂದು ಹೆಸರು ಇಟ್ಕೊಂಡಿದ್ದೀನಿ. ನನಗೆ ಮೊದಲಿಂದನೂ ಜೇನು ಬಗ್ಗೆ ತುಂಬ ಹವ್ಯಾಸ ಇದ್ದಿತ್ತು. ನೌಕರಿ ಮಾಡ್ತಿದ್ರು, ಮಧ್ಯದಲ್ಲಿ ನಾನು ಬಂದಾಗ ಜೇನು ಬಗ್ಗೆ ಪ್ರೀತಿಯಿಂದ ಒಂದು ಅದನ್ನ ನೋಡ್ಕೊಳ್ಳೋದು, ಎಲ್ಲೇ ಇದ್ರೂ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳೋದು ಹೀಗೆಲ್ಲ ಇದ್ದಿತ್ತು. ನನಗೊಬ್ಬ ಜೇನು ಕೃಷಿಕರಾದ ಶ್ರೀಯುತ ಮಧುಕೇಶ್ವರ ಹೆಗಡೆಯವರು ನನ್ನ ಒಂದು ಗುರುಗಳಾಗಿ ನನಗೆ ಮಾರ್ಗದರ್ಶನ ಮಾಡಿದ್ರು. ಅವರು ಎಲ್ಲೇ ಕಾರ್ಯಕ್ರಮ ಹೋದರೂ ಅವ್ರನ್ನ ಕ್ಯಾಚ್ ಮಾಡ್ತಾನೇ ಇದ್ದಿದೆ. ಅವ್ರು ಏನು ಹೇಳ್ತಾರಂತ ಪ್ರತಿಯೊಂದು ಸ್ಟಡಿ ಮಾಡಿಕೊಂಡು ನಾನು ಜೇನು ಸಾಕಾಣಿಕೆಯಲ್ಲಿ ಮತ್ತೆ ಮುಂದುವರಿಬೇಕು ಅಂತ ನನ್ನ ಮನಸ್ಸಿನಲ್ಲಿ ಮೊದಲಿಂದ ಇತ್ತು, ಈಗೂ ಇತ್ತು, ಇನ್ನೂ ಇದೆ. ಅವರು ಮಾರ್ಗದರ್ಶನ ಮೇರೆಗೆ ನಾನು ಜೇನು ಸಾಕಲಿಕ್ಕೆ ಒಂದು ಮುಂದುವರಿಸ್ದೆ. ಈಗ ಹವ್ಯಾಸವಾಗಿ ತಗೊಂಡ್ರಿ, ಹವ್ಯಾಸವಾಗಿ ತಗೊಂಡು ಮೊದಲಿಗೆ ಹೇಗೆ ಸಾಕಾಣಿಕೆ ಮಾಡಿದ್ರಿ, ಹೆಂಗೆ ಆ ಗೂಡನ್ನು ತಂದು ಒಂದು ಪೆಟ್ಟಿಗೆಯೊಳಗೆ ಹಾಕೋದು, ರಾಜ ರಾಣಿಯನ್ನು ನೋಡ್ಕೊಳ್ಳೋದು, ಹುಳುಗಳನ್ನು ನೋಡ್ಕೊಳ್ಳೋದು, ಅದನ್ನೆಲ್ಲನೂ ಹೇಗೆ ಮಾಡಿದ್ರಿ ಬಿಗಿನಿಂಗ್? ನನ್ನ ಗುರುಗಳಾದ ಮಧುಕೇಶ್ವರ ರೆಡ್ಡಿಯವರು ಈ ಹಿಂದೆ ಹೇಳ್ದಂಗೆ ಅವರು ಮಾರ್ಗದರ್ಶನ ಮೇರೆಗೆ ಜೇನಿನಲ್ಲಿ 3 ವಿಧ ಇರುತ್ತದೆ. ಒಂದು ಕೆಲಸಗಾರ ನೊಣ, ಗಂಡು ನೊಣ, ರಾಣಿ ನೊಣ ಅಂತೇಳಿ. ಒಂದು ಗೂಡಿನಲ್ಲಿ 5,000 ರಿಂದ 50,000 ವರೆಗೂ ಒಂದು ಗೂಡಿನಲ್ಲಿರುತ್ತೆ. 50,000ಗೂ ಒಂದೇ ರಾಣಿಯಾಗಿರುತ್ತೆ. ಅದು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಈ ಮಾಹಿತಿ ತಿಳ್ಕೊಂಡೆ. ಈಗ ನಾನೇ ಮಾಹಿತಿ ತಿಳ್ಕೊಂಡು ಇನ್ನೊಬ್ಬರಿಗೂ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಗಂಡು ಸಂಖ್ಯೆ ವರ್ಷದಲ್ಲಿ 1 ಟೈಮ್ ಮಾತ್ರ ಆಗುತ್ತೆ, ನವಂಬರ್ ಡಿಸೆಂಬರ್ ಜನವರಿ ಸಮಯದಲ್ಲಿ. ಅದು ಆದಾಗ ಪ್ರಜಾಸಂಖ್ಯೆ ಅಂದರೆ ಜೇನು ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಆ ಸಮಯದಲ್ಲಿ ಸಂಖ್ಯೆ ಜಾಸ್ತಿ ಆದಾಗ ಇರೋ ಗೂಡು ಚಿಕ್ಕದಾದಾಗ ಒಂದು ಪಡೆಯಾಗಿ ಹಾರಿ ಹೋಗ್ತದೆ. ಅಂತ ಹಾರಿ ಹೋಗುವಂಥ ಸಂದರ್ಭದಲ್ಲಿ ನಾವು ಅದನ್ನು ಬೇರೆ ಪೆಟ್ಟಿಗೆಗೆ ವರ್ಗಾಯಿಸಿ ಮತ್ತೊಂದು ಕಡೆ ಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿ ಇಡ್ತೇವೆ. ಮತ್ತೊಬ್ಬರಿಗೆ ಯಾರಿಗಾದರೂ ಬೇಕಾದರೂ ಸಮೇತ ಕೊಡ್ತೇವೆ ಜೇನನ್ನು. ಜೇನು ಬೇಕಂದರೆ 2,000 ರೂಪಾಯಿಗೂ ಒಂದು ಪಡೆ ಕೊಡ್ತೇವೆ. ಅವರಿಗೆ ರಾಣಿ ತೋರಿಸಿ ಕೊಡ್ತೇವೆ. ಹೇಗೆ ಸಾಕಬೇಕು, ಹೇಗೆ ಪಾಲನೆ ಮಾಡಬೇಕು, ಮತ್ತು ಅದಕ್ಕೆ ಯಾವುದೇ ಬಾಧೆ ಆಗದಿದ್ದಂಗೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿಯನ್ನು ಕೊಡ್ತೇವೆ. ಜೇನು ಕೊಟ್ಟು ಹಣ ಇಸ್ಕೊಂಡು ಸುಮ್ಮನೆ ಕೊಡ್ರಲ್ಲ ಸರ್. ಒಮ್ಮೊಮ್ಮೆ ನಾವು ಸಮಯ ಸಿಕ್ಕಾಗ ಅವ್ರ ನಮ್ಮನ್ನು ಕರೆದಾಗ ಹೋಗಿ ಇದು ಹೀಗೆ ಕರೆಕ್ಟ್ ಇದೆ, ಕರೆಕ್ಟ್ ಇಲ್ಲ, ಆಗಲ್ಲ, ಹೀಗೆ ಮಾಡಿ ಅಂತ ಅವ್ರಿಗೂ ಅಲ್ಲಿ ಹೋಗಿ ಮಾರ್ಗದರ್ಶನ ಈವರೆಗೂ ನಾನು ಕೊಡ್ತಾ ಇದ್ದೀನಿ, ಇನ್ನು ಮುಂದೂ ಕೊಡ್ತೇನೆ ಸರ್. ಬೇಡಿಕೆ ಹೆಚ್ಚಾಗ್ತಾ ಇದೆ ಪ್ರತಿ ವರ್ಷ ಸರ್? ಪ್ರತಿ ವರ್ಷ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಈ ಹಿಂದೆ ಬಾಕ್ಸ್ ಅನ್ನು ಬೇರೆ ಕಡೆಯಿಂದ ನಾ ತಗೊಂಡು ಬಂದು ಆ ಬಾಕ್ಸ್ ಅನ್ನು ನಾ ಸೇಲ್ ಮಾಡ್ತಾ ಇದ್ದಿದ್ದೆ. ಇದೇ ನಮ್ಮ ತೋಟಗಾರಿಕೆ ಸೊಸೈಟಿ ಸಿದ್ದಾಪುರ ಅವರಿಗೆ ನಾನು ಕಳೆದ ವರ್ಷ 1,00,000 ರೂಪಾಯಿದು ಜೇನು ಪೆಟ್ಟಿಗೆನೂ ಕೊಟ್ಟಿದ್ದೆ. ಆದರೆ ಈಗ ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಪೆಟ್ಟಿಗೆನ ತಯಾರು ಮಾಡಬಾರ್ದು ಅಂತ ಒಂದು ಕಲ್ಪನೆ ಬಂತು ಸರ್. ಈಗ ನಾನೇ ಸ್ವಂತ ಸ್ವಲ್ಪ ಹಣ ಹಾಕಿ ಕೈಯಿಂದ ಮಿಷಿನ್ ಎಲ್ಲ ತಂದು ಕಟ್ಟಿಗಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಡಿಪೋದಲ್ಲಿ ಪರ್ಚೇಸ್ ಮಾಡಿ ಮಿಲ್ಲಿನ ಕಟಾವು ಮಾಡಿಸಿ ಈಗ ನಾನೇ ತಯಾರು ಮಾಡಿಸ್ತಿದ್ದೀನಿ ನನ್ನ ಮನೆಯಲ್ಲಿ. ಈಗ ತುಂಬ ಬೇಡಿಕೆ ಇದೆ ಸರ್. ತೋಟಗಾರಿಕೆ DD ಅವರು ಬಂದು ವೆರಿಫೈ ಮಾಡಿ ಪರವಾಗಿಲ್ಲ ನಮ್ಗೆ ಈ ವರ್ಷ 2,000 ಬಾಕ್ಸ್ ಬೇಕಾಗತ್ತೆ ವಿತ್ ಜೇನು ಪಡೆಯಬೇಕಾಗತ್ತೆ ಅಂದರು. ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೇನೆ ಸರ್. ಮತ್ತೆ ಹೀಗೆ ನನ್ನ ಮನೆಯಲ್ಲಿ ಸ್ವಂತ ತಯಾರು ಮಾಡ್ತಿದ್ದೀನಿ. ಅಂದರೆ ಆ ರೀತಿ ವುಡ್ ಕೆಲಸ ಬಡಗಿತನ ಕೆಲಸ ಮುಂಚಿನಿಂದನೂ ಗೊತ್ತಿತ್ತ ನಿಮಗೆ ಹೆಂಗೆ ಮಾಡಬೇಕು ಏನು ಅಂತ? ಸರ್, ಬಡಗಿತನದ ಕೆಲಸ ನನಗೆ ಈಗಲೂ ಗೊತ್ತಿಲ್ಲ ಸರ್. ನಾನು ಕಾರ್ಪೆಂಟರ್ನ ಒಂದು 2 ಜನನ ರೆಗ್ಯುಲರ್ ಕಸ್ಟಮರ್ ಆಗಿ ನಾ ಕೆಲಸಗಾರನಾಗಿ ಇಟ್ಕೊಂಡಿದ್ದೀನಿ. ಅವರು ನಾ ಹೇಳಿದ್ದು ಮಾರ್ಗದರ್ಶನ ಮೇಲೆ ಅವ್ರು ಮಾಡ್ತಾರೆ. ಒಂದು ಬಾಕ್ಸ್ ಬಿಚ್ಚಿ ಯಾವ ಟೈಪ್ ಇರಬೇಕು ಅದೇ ಟೈಪ್ ಮಾಡಬೇಕು ಅಂದಾಗ ಅದೇ ಟೈಪ್ ಮುಂದುವರಿಸ್ತಾ ಇದ್ದಾರೆ ಸರ್. 2 ಜನ ರೆಗ್ಯುಲರ್ ನನ್ನ ಮನೆಯಲ್ಲಿದ್ದಾರೆ. ಟೈಪ್ ನೋಡಿ ಬೇರೆ ಬೇರೆ ಇರ್ತದೆ. ಮತ್ತೆ ಸರ್, ISI ಮಾದರಿ ಇದೇ ಮಾಡಬೇಕು ಅಂತ ಗೌರ್ಮೆಂಟ್ ಒಂದು ಆರ್ಡರ್ ಇದೆ ಸರ್. ಅದೇ ಮಾದರಿಯಲ್ಲಿ ನಾನು ಮಾಡಿಸ್ತಾ ಇದ್ದೀನಿ. 1 ಇಂಚ್ ದಪ್ಪ ಮತ್ತೆ ಹಾರ್ಡ್ ವುಡ್ ಬೇಕಾಗತ್ತೆ. ಮತ್ತೆ ISI ಮಾದರಿದೇ ಮಾಡಬೇಕು ಅಂದಿದ್ದಕ್ಕೆ ಅದೇ ಮಾದರಿದೇ ನಾನು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೂ ನಾನು ವಿಚಾರ ಮಾಡಿದ್ದೀನಿ. ಇದರಲ್ಲಿ ನನ್ನ ಮಗ ನನ್ನ ಫ್ಯಾಮಿಲಿಯವರೆಲ್ಲರೂ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಜೇನು ಡಿವೈಡೆಡ್ ಮಾಡೋ ಸಮಯದಲ್ಲಿ ಮತ್ತು ಬಾಕ್ಸನ್ನು ನಾ ಇಲ್ದಿದ್ದಾಗೆ ಸ್ವಲ್ಪ ಪೇಂಟ್ ಹಚ್ಚೋದು ವಗೈರೆ ಇಂಥವೆಲ್ಲ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಅದು ವೈಜ್ಞಾನಿಕವಾಗಿ ಅನಿಸುತ್ತಾ ISI ಮಾರ್ಕ್ನ ಗುಣಮಟ್ಟದಲ್ಲಿ ನಾವು ಪೆಟ್ಟಿಗೆಯನ್ನು ತಯಾರು ಮಾಡಬೇಕಂದಾಗ ISI ಮಾದರಿದು ಮಾಡೋದ್ರಿಂದ ಸರ್, ಒಂದು ಬಾಕ್ಸ್ನಿಂದ ಈಗ 100 ಬಾಕ್ಸ್ ಮಾಡಿದ್ರೆ 80th ಬಾಕ್ಸಿಗೆ 1ನೇ ಬಾಕ್ಸ್ದು ಫ್ರೇಮ್ ಎಲ್ಲ ಇರ್ತದೆ ಅದನ್ನ ಚೇಂಜ್ ಮಾಡೋದು, 80ರಿಂದ 6ನೇ ಬಾಕ್ಸಿಗೆ ಚೇಂಜ್ ಮಾಡೋದು. ಆದರೆ ನಾ ಹೇಳಿದ ನಂಬರ್ ಅಲ್ಲ, ISI ಆದರೂ ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ. ಈ ಬೇಸಿಕಲಿ ಅವರು ISI ಮಾಡಬೇಕು ಅಂತ ಒಂದು ಆದೇಶ ಇದೆ ಸರ್, ಅದರಿಂದ ಮುಂದುವರಿಸ್ತಾ ಇದ್ದೀನಿ. ಈಗ ನಿಮ್ಮಲ್ಲಿ ತರಬೇತಿಯನ್ನು ತಗೊಂಡಿರ್ತಾರೆ, ಹೋಗ್ತಾರೆ ಜೇನು ಸಾಕಾಣಿಕೆ ಮಾಡಬೇಕು ಅಂತೇಳಿ ಒಂದು ಹವ್ಯಾಸ ಇರುತ್ತೆ. ಸಹಜವಾಗಿ ಪ್ರಾರಂಭದೊಳಗೆ ಏನೇನು ತೊಂದರೆ ಅನುಭವಿಸ್ತಾರೆ ರೈತರು? ಸರ್, ಸಾಕಷ್ಟು ಜನ ನನ್ನಲ್ಲಿ ಈ ಹಿಂದೂ ಬಂದಿದ್ದಾರೆ, ಈಗ ಬರ್ತಾ ಇದ್ದಾರೆ, ಇನ್ನು ಮುಂದೆ ಬರ್ಬೋದು ಸರ್. ಯಾಕಂದ್ರೆ ನಾನು ಕಲಿತು ಬಿದ್ದೇನೆ ಸರಿಯಾಗಿ, ನನಗಿಂತ ಫಾಸ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡ್ತೇನೆ. ಜೇನು ಓಡೋಗ್ದೇ ಇದ್ದಂಗೆ ಏನು ಮಾಡಬೇಕು, ಅರ್ಥಾತ್ ಜೇನಿಗೆ ಮುಖ್ಯವಾಗಿದ್ದು ಬಾಧೆ ಅಂದರೆ ಇರುವಿಗಳು ಸರ್. ಆ ಜೇನು ಬಾಕ್ಸ್ ಸ್ಟ್ಯಾಂಡ್ ಮೇಲೆ ಇಟ್ಟಾಗ ಈ ಹಿಂದೆ ನೀರಿನ ಪ್ಲೇಟ್ ಇಟ್ಟು ಅದ್ರ ಮೇಲೆ ಸ್ಟ್ಯಾಂಡ್ ಇಡ್ತಿದ್ರು ಸರ್. ಈಗ ನಾನು ವೇಸ್ಟ್ ಆಯಿಲನ್ನು ಕಾಟನ್ ಬಟ್ಟೆಯಲ್ಲಿ ಅದ್ದಿ ಆ ಕಂಬಕ್ಕೆ ಸುತ್ತೋದ್ರಿಂದ ಆ ವಾಸನೆಗೆ ಯಾವುದೇ ಇರುವಿಗಳು ಬರೋದಿಲ್ಲ. ಆಮೇಲೆ ಅದಕ್ಕೆ ಓತಿ ಕಾಟ, ಹಲ್ಲಿ, ಕೆಲವು ಕಡ್ಜೇನು ಬಾಧೆ ಎಲ್ಲ ಇರ್ತದೆ. ಆಮೇಲೆ ಓತಿ ಕಾಟ ಹಲ್ಲಿನ ಹೊಡೆದು ಓಡಿಸೋಂಥ ವಿಚಾರ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಾನು ಮಾಡಿ ತೋರಿಸ್ತೇನೆ ಸರ್. ನನ್ನಲ್ಲಿ ಯಾರೇ ಒಂದು ಮಾರ್ಗದರ್ಶನಕ್ಕೆ ಬಂದರೆ ಅವ್ರ ಕೈಯಲ್ಲೇ ನಾನು ಮಾಡಿಸ್ತೇನೆ ಸರ್. ಜೇನು ಪಡೆನ ಹೇಗೆ ಮಾಡಬೇಕು, ಮಾಡಿದಾಗ ಹೇಗೆ ಡಿವೈಡೆಡ್ ಮಾಡಬೇಕು, ಅದಕ್ಕೆ ಯಾವ ಕಾಲದಲ್ಲಿ ಫುಡ್ ಕೊಡಬೇಕು, ಫುಡ್ಡಿನ ಕೊರತೆ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಹೇಳ್ತೀನಿ. ಜೊತೆಲಿ ಈ ರೀತಿ ಮಾಡಬೇಕು ಅಂತ ಅವ್ರ ಕೈಯಲ್ಲೇ ನಾನು ಮಾಡಿಸ್ತೇನೆ ಸರ್. ಯಾಕಂದರೆ ಇವತ್ತು ನಾನು ಅವರಿಗೆ ಕೊಟ್ಟೆ ಅಂದರೆ ಹಣ ಕೊಡ್ತಾರೆ, ಜೇನು ತೊಗೊಂಡು ಹೋಗ್ತಾರೆ. ಅವ್ರಿಗೆ ಮಾಹಿತಿ ಇಲ್ಲದಿದ್ರೆ ಮರು ದಿವಸನೇ ಓಡೋಗ್ಬಿಡುತ್ತೆ. ಏನು ಸರ್ ನೀವು ಕೊಟ್ಟಿದ್ದು ಜೇನು ಓಡೋಯ್ತು ಅಂತ ಹೇಳಿ ನನಗೆ ಕಂಪ್ಲೇಂಟ್ ಬರುತ್ತೆ, ಅದಕ್ಕೆ ಕಂಪ್ಲೇಂಟ್ ಬರಬಾರ್ದು ಅಂತ ಹೇಳಿ ಅವ್ರಿಗೆ ಕರೆಕ್ಟ್ ಮಾಹಿತಿ ಹೇಳ್ತೀನಿ. ಈವರೆಗೂ ನನ್ನ ಹತ್ರ ಒಯ್ದವರು ಯಾರು ಫೇಲ್ ಆಗಿಲ್ಲ ಸರ್, ಒಳ್ಳೆ ಖುಷಿಯಿಂದ ಇದ್ದಾರೆ. ನನಗೆ ಪ್ರೀತಿಯಿಂದ ಫೋನಲ್ಲಿ ಅವರು ವಿಷಯ ತಿಳಿಸ್ತಾ ಇದ್ದಾರೆ, ಇಲ್ಲ ನೀವು ಕೊಟ್ಟಿದ್ದು ಜೇನು ಈಗ ಚೆನ್ನಾಗಿದೆ ಮತ್ತು ನಿಮ್ಮ ಮಾರ್ಗದರ್ಶನ ನಮಗೆ ಭಾಳ ಪ್ರೀತಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಸರ್. ಈ ಹಿಂದೆ ಬಿಜಾಪುರ, ಗೋವಾ, ಹುಬ್ಳಿ ಮತ್ತು ಅಕ್ಕಪಕ್ಕದವರು ಇವರೆಲ್ಲ ಬರ್ತಾ ಇದ್ದಾರೆ. ಕೆಲವೊಂದು ಸ್ಕೂಲ್ ಕಾಲೇಜಿಗೂ ನನ್ನನ್ನು ಕರಿತಾ ಇದ್ದಾರೆ ಸರ್. ಮಕ್ಕಳಿಗೂ ನಾನು ಬೋಧನೆ ಮಾಡ್ತೀನಿ, ಆ ಸಮಯದಲ್ಲಿ ಇಂಪಾರ್ಟೆಂಟಾಗಿ ಹೇಳ್ತೀನಿ. ಜೇನುತುಪ್ಪ ಸಿಗುತ್ತೆ ಅಂತೇಳಿ ಜೇನನ್ನು ಯಾರೂ ಸುಡಬೇಡ್ರಿ. ಜೇನನ್ನ ವಂಶವನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಜೇನು ಉಳಿದ್ರೆ ಜಗತ್ತು, ಜೇನು ಇಲ್ಲ ಅಂದರೆ 5 ವರ್ಷ ಜೇನು ಇಲ್ಲ ಅಂದರೆ ಜಗತ್ತೇ ಇಲ್ಲ. ಅದರ ಅರ್ಥ ಪರಾಗಸ್ಪರ್ಶ ಮಾಡೋದ್ರಿಂದ ಪ್ರತಿಯೊಂದು ಹೂವು ಮಿಡಿಯಾಗತ್ತೆ, ಕಾಯಾಗತ್ತೆ, ಹಣ್ಣಾಗತ್ತೆ. ಈ ಬೇಸಿಕಲಿ ಪರಾಗಸ್ಪರ್ಶ ಆಗಲೇಬೇಕಾಗತ್ತೆ, ಅದಕ್ಕೆ ಸಹಾಯ ಜೇನಿಂದ ಅವಶ್ಯಕತೆ ಭಾಳ ಇರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ನನ್ನಂತರ ಮಾರ್ಗದರ್ಶನ ಬಂದಂಥ ಅಭ್ಯರ್ಥಿಗೂ ನಾನು ಹೇಳ್ತೇನೆ, ತುಪ್ಪ ಸಿಗುತ್ತೆ ಅಂತ ಸುಡಬೇಡಿ, ಅದರ ವಂಶ ಹಾಳು ಮಾಡಬೇಡಿ. ಅದು ನಮಗೇನು ಮಾಡೋಲ್ಲ, ನಮ್ಮ ಕೈ ಮೇಲೆ ಮುಖದ ಮೇಲೆ ಬೇಕಾದ್ರೆ ನಾನು ಬಿಟ್ಟು ನಾನು ಪ್ರಯೋಗ ಮಾಡಿ ತೋರಿಸಿದ್ದೀನಿ. ಆದರೆ ಜೇನು ನಮಗೆ ಒಂದೆರಡು ಕಚ್ಚಿದರೆ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ ಸರ್. ಸರ್, ನನಗೀಗ 66 ವಯಸ್ಸು, ನನಗೆ ಶುಗರ್ ಇದ್ದಿತ್ತು ಸರ್. ಮತ್ತೆ ನಾ ಯಾವ ಗುಳಿಗೆನೂ ತಗೊಳ್ತಾ ಇಲ್ಲ. ಈಗ ಜೇನು ಆಪರೇಟ್ ಮಾಡಿದಾಗ ಒಂದೆರಡು ನಾಲ್ಕು ಇದು ಕಚ್ಚುತ್ತೆ ಸರ್, ಈವರೆಗೂ ಆಸ್ಪತ್ರೆಗೆ ಹೋಗಿಲ್ಲ. ಅದು ಕಚ್ಚೋದ್ರಿಂದ ನನಗೆ ಶುಗರ್ ನಿಜವಾಗ್ಲೂ ಹೇಳ್ತೀನಿ ಕಡಿಮೆ ಆಗಿದೆ, ಈಗ 105 ಇದೆ ಸರ್. 2 ಡೇಸ್ ಬ್ಯಾಕ್ ನಾನು ನನ್ನ ಬ್ಲಡನ್ನು ವೆರಿಫೈ ಮಾಡಿಸಿದಾಗ ಶುಗರ್ ಈ ರೀತಿ ಆಗ್ತದೆ. ಮತ್ತೆ ಸರ್, ಯಾವುದೇ ಒಂದು ಹಳೆ ನೋವು ಇದ್ರೂ ಸಮೇತ ಆ ನೋವು ಇದ್ದ ಭಾಗಕ್ಕೆ ಅದು ಕಚ್ಚಿಸಲಿ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಕಚ್ಚಿರ ಸಮೇತ ಆ ಹಳೆ ನೋವು ದೂರ ಆಗುತ್ತೆ ಸರ್. ಇದು ನ್ಯಾಚುರಲಿ ನನಗಾಗಿದ್ದ ದೃಶ್ಯ. ಎಷ್ಟೋ ಜನ ಸ್ನೇಹಿತರಿಗೂ ನಾನು ಹೇಳಿದ್ದೀನಿ, ಅವರಿಗೂ ಆದಾಗ ನನ್ನ ಮಾತು ಕರೆಕ್ಟ್ ಅಂತ ಅವ್ರು ಹೇಳಿದ್ದು. ನನಗೆ ಈಗ ನೋಯ್ದಿತ್ತು, ಡಾಕ್ಟರ್ ಹತ್ರ ಹೋದಾಗ ಗುಳಿಗೆ ಕೊಡ್ತಿದ್ರು, ಅದರಿಂದ ಏನು ಹುಷಾರಾಗಿಲ್ಲ. ಇದರಿಂದ ನನಗೆ ಹೆಲ್ತ್ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಜೇನು ಸಾಕಾಣಿಕೆ ಮಾಡಬೇಕಾಯಿತು ಅಂದರೆ ಇಷ್ಟು ಸಂಪನ್ಮೂಲ ಇರಲೇಬೇಕು, ಇಂಥವ್ರು ಮಾತ್ರ ಸಾಕಬೇಕು, ಹಂಗೇನು ಇರ್ತ ಸರ್? ಹಾಗೇನಿಲ್ಲ ಸರ್, ನನ್ನ ಹೆಸರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 5 ಗುಂಟೆ ಜಾಗ ಇದೆ ಸರ್. ಇವತ್ತು ನನ್ನ 128 ಜೇನು ಅಂದ್ರೆ ಈಗ ಸದ್ಯ ಇದೆ ಮಳೆಗಾಲದ ಸಮಯದಲ್ಲಿ ನಾ ಕಾದಿಟ್ಟಿದ್ದೀನಿ ಸರ್, ಬೇರೆಗೂ ಕೊಟ್ಟು ಅದನ್ನ ಕಾದಿಟ್ಟಿದ್ದೀನಿ. ಹಾಗಂದ್ರೆ ಸ್ನೇಹಿತರಿಗೆ ನಾವು ಅವ್ರಿಗೆ ಹೇಳ್ಬೇಕಾಗತ್ತೆ, ನೋಡ್ರಪ್ಪ ಜೇನು ಸಾಕೋದ್ರಿಂದ ನಿಮ್ಮ ತೋಟದಲ್ಲಿ ಇಟ್ಟರೆ ತೋಟದ ಬೆಳೆ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ, ಅರ್ಥಾತ್ 35-40% ಇಳುವರಿ ಬರುತ್ತೆ, ನೀವ್ಯಾಕೆ ಇಡಬಾರ್ದು ಸರ್? ಇಡಬೇಕು ಮಾಡಬೇಕು ಅಂದ್ರೆ ಒಂದು ಕೆಲಸ ಮಾಡೋಣ, ನನ್ನ ಹತ್ರ ಸಬ್ಜಿ ಏನಿದೆ ತಮ್ಮ ತೋಟದಲ್ಲಿ ಇಡ್ಬೋದಾ? ಆಯ್ತು ಮೊದಲು ಆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ಜೇನು ಹಾರೋದ್ರೂ ಪರವಾಗಿಲ್ಲ, ಜೇನು ಬಾಕ್ಸ್ ಕಳು ಆಗಬಾರ್ದು, ಆ ಟೈಪ್ ನೋಡ್ಕೊಳ್ಳಿ, ಮತ್ತೇನು ಕೆಲಸ ಇಲ್ಲ ನಿಮ್ದು ಅಂದ್ರೆ. ಆಯ್ತು ಸರ್ ಇಡಿ ಅಂತ ಹೇಳಿದಾಗ ಅಂತ ಸ್ನೇಹಿತರು ತೋಟದಲ್ಲೆಲ್ಲ ಈಗ ಸದ್ಯ 128 ಜೇನನ್ನು ನಾನು ಇಟ್ಟಿದ್ದೀನಿ ಸರ್. ಈಗ ನನ್ನ ಮನೆಯಲ್ಲಿ 4 ಜನ ಬಂದಾಗ ತೋರಿಸ್ಲಿಕ್ಕಾಗಿ ಒಂದು 5-6 ಜೇನು ಇದೆ ಸರ್. ಜೇನು ಒಂದೇ ಅಲ್ಲ ಸರ್, ಮತ್ತೊಂದು ಮೆಜೆಂಟಾ ಅಂತೇಳಿ ನಸರಿ ಜೇನು ಬರುತ್ತೆ ಸರ್, ಅದನ್ನು ನಾನು ಸಾಕಿದ್ದೀನಿ, ಅದ್ರ ಬಗ್ಗೆನೂ ವಿವರ ಅವ್ರಿಗೆ ಹೇಳ್ತೀನಿ. ಈ ನಸರಿ ಅನ್ನೋ ಜೇನು ತುಂಬ ಚಿಕ್ಕದಾಗಿ ಹೂವಿನಲ್ಲಿ ಹೋಗಿ ಪುಷ್ಪರಸ ಹೀರಿಕೊಂಡು ತಾನು ತನ್ನ ಪಾಡಿಗಿಟ್ಕೊಳ್ತದೆ, ಪರರಿಗಾಗಿ ಇದು ಮಾಡ್ತದೆ ಸರ್. ಮತ್ತು ಅದು ಪರಾಗಸ್ಪರ್ಶಕ್ಕೆ ಒಳ್ಳೆ ಪ್ರಚೋದನೆ ಕೊಡುತ್ತೆ ಸರ್. ಜೇನನ್ನು ಸಾಕ್ರಿ ಮತ್ತು ನಸರಿಯನ್ನು ಸಾಕ್ರಿ ಅಂತೇಳಿ ಬಂದಂಥ ಅಭ್ಯರ್ಥಿಗಳಿಗೆಲ್ಲ ಹೇಳ್ತಾ ಇರ್ತೇನೆ ಸರ್. ಸ್ಕೂಲ್ ಮಕ್ಕಳಿಗೂ ಹೇಳ್ತೀನಿ, ಬಂದಂಥವರಿಗೂ ಹೇಳ್ತೇನೆ ಸರ್, ಮಾರ್ಗದರ್ಶನಕ್ಕೆ ಬಂದವರಿಗೆ. ಹೌದಲ್ಲ, ಈ ಜೇನು ಸಾಕಾಣಿಕೆ ನಾವು ಒಂದು ವೃತ್ತಿಯಾಗಿ ತಗೋಬೋದಾ ಇದನ್ನು ಸರ್? ಜೇನು ಸಾಕಾಣಿಕೆ ನಿಜವಾಗಿ ಕಲ್ತಂಥ ಯಾರೇ ಎಷ್ಟೇ ಕಲೀಲಿ, ನೌಕರಿಗಾಗಿ ಕಲ್ತಂಥ ವಿಚಾರ ಬಿಟ್ಟು ಇಂಥ ವೃತ್ತಿ ಮಾಡೋದ್ರಿಂದ ರಿಯಲಿ ಭಾಳ ಒಳ್ಳೆ ಇದಾಗುತ್ತೆ ಸರ್. ನಮಗೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋಂಗಾಗ್ತದೆ. ಜೇನು ಕೆಲಸ ನೋಡಿ ಜೇನಂತೆ ನಾವು ಇರಬೇಕು ಅನ್ನೋಂಗಾಗತ್ತೆ. ಈ ಜೇನನ್ನು ಯಾರು ಬೇಕಾದ್ರೂ ಮಾಡ್ಬೋದು ಸರ್, ಅಂಗವಿಕಲರು ಮಾಡ್ಬೋದು, ಆಮೇಲೆ ಮಹಿಳೆಯರು ಮಾಡ್ಬೋದು, ಚಿಕ್ಕವರು ಮಾಡ್ಬೋದು, ದೊಡ್ಡವರು ಮಾಡೋರು, ವೃದ್ಧರು ಮಾಡ್ಬೋದು. ಇದಕ್ಕೆ ಯಾವ ಜಾತಿಯವರು ಮಾಡಬೇಕು ಅಂದಾಳೆ ಅದೇನು ನಿರ್ದಿಷ್ಟವಾಗಿ ವಿಚಾರ ಇಲ್ಲ ಸರ್. ಇದು ಮಾಡೋದ್ರಿಂದ ನಮಗೇನೋ ಒಂಥರ ಪ್ರೀತಿ ಅನ್ನಿಸ್ತದೆ, ಖುಷಿ ಅನ್ನಿಸ್ತದೆ. ಯಾವ ತಳಿ ಸಾಕಿದ್ರೆ ಒಳ್ಳೆಯದು ಸರ್? ಜೇನಿನಲ್ಲಿ 2 ತಳಿ ಇದೆ ಸರ್. ತುಡುವಿ ಜೇನು ಅಂತ ನಾನು ಸಾಕ್ತಿರೋದು, ಇದರಲ್ಲಿ ಸ್ವಲ್ಪ ಕೆಂಪು ಜೇನು ಒಂದಿದೆ, ಇದು ಕೇರಳ ಮತ್ತು ಬಿಜಾಪುರ ಈ ಸೈಡ್ ಸಿಗುತ್ತೆ ಸರ್. ಬಿಜಾಪುರದಲ್ಲಿ ಸಿಕ್ಕಿದ್ದು ಜೇನನ್ನೇ ನಾನು ಸಾಕ್ತಾ ಇದ್ದೀನಿ. ನಮ್ಮ ಕಡೆ ತುಡುವಿ ಜೇನು ಸಿಕ್ಕಿದ್ದು ಸ್ವಲ್ಪ ಕಪ್ಪು ಜೇನು ಇರುತ್ತೆ ಸರ್, ತುಂಬ ಕಚ್ಚುತ್ತೆ, ಅದು ಒಳ್ಳೆ ಕೆಲಸ ಕೊಡುತ್ತೆ, ಅದನ್ನು ಸಾಕಿದ್ದೀನಿ. ಹುತ್ತದಲ್ಲಿ ಇದ್ದಿದ್ದು ಮರದಲ್ಲಿ ಇದ್ದಿದ್ದು ಅದನ್ನ ಹೇಗೆ ಹಿಡಿಯೋದು ಅಂತ ನಾನು ಜೇನಿಗೆ ಹೇಳ್ತಾ ಇದ್ದೀನಿ ಸರ್. ಅದನ್ನು ನಾನು ಹಿಡಿದು ಅದನ್ನು ಸ್ವಂತ ಸಾಕಿದ್ದೀನಿ ಸರ್. ಮತ್ತೆ ಜೇನು ಒಂದತ್ರದಿಂದ ಮತ್ತೊಂದು ವಲಸೆ ಹೋಗುವಾಗ ಒಂದತ್ರ ಕೂತಾಗ ವಲಸೆ ಹೋಗುವಾಗ ತುಂಬ ದೂರದಿಂದ ಬಂದಾಗ ಒಂದು ಹತ್ರ ಕೂಡಿರುತ್ತೆ ಸರ್. ಆ ಜೇನನ್ನು ನಾವು ಈಸಿಯಾಗಿ ಹಿಡಿಬೋದು ಅಂತ ಜೇನನ್ನು ನಾನು ಹಿಡಿದಿದ್ದೀನಿ. ಎಷ್ಟೋ ಜನಕ್ಕೆ ಈ ರೀತಿ ಹಿಡಿಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನನೂ ಮಾಡಿದ್ದೀನಿ ಸರ್. ಈಗ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ತೀವಿ, 25%, 30% ಅಂತೇಳಿ ಹೇಳ್ತೀವಲ್ಲ, ಅದು ಕೆಲವೊಂದು 15 ಅಂತಾರೆ, ಎಷ್ಟೋ ಇರಲಿ, ಇಳುವರಿ ಜಾಸ್ತಿ ಆಗಿದ್ದು ಗೊತ್ತಾಗುತ್ತೆ ರೈತರಿಗೆ ಸರ್? ಜೇನು ನಿಜವಾಗಿ ಸಾಕಬೇಕು ಅಂದರೆ ಬೆಳೆಗಳ ಇಳುವರಿಗಾಗಿ ನಾವು ಜೇನನ್ನು ಸಾಕಬೇಕು ಸರ್, ಫಸ್ಟ್ ಪಾಯಿಂಟ್ ಇದು. ಸೆಕೆಂಡ್ ತುಪ್ಪ, ಆಮೇಲೆ ಅದರಲ್ಲಿ ರಾಜಸಾಯಿ ರಸ ಅಂತ ಸಿಗುತ್ತೆ ಸರ್, ರಾಜಸಾಯಿ ರಸ ಅದು 80,000 ರೂಪಾಯಿ ಒಂದು ಕೆ ಜಿ ಸರ್. ಜೇನು ಸ್ಟಿಂಗ್ ಬಿಡುತ್ತೆ ಅಂದರೆ ಫೈಸನ್ ಬಿಡುತ್ತೆ ಸರ್, ಅದು 1,20,00,000 ರೂಪಾಯಿ ಅಂತ ಸರ್. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಯಾರು ತೆಗಿತಾಯಿಲ್ಲ, ಹೊರದೇಶದಲ್ಲಿ ಅದೆಲ್ಲ ತೆಗಿತಾಯಿದ್ದಾರೆ, ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಸರ್. ಮತ್ತು ಮೇಣ ಫೇಸ್ ಕ್ರೀಮ್ ಮಾಡಲಿಕ್ಕೆ ಬರುತ್ತೆ, ಶೂ ಪಾಲಿಶಿಗೆ ಬರುತ್ತೆ, ಆಮೇಲೆ ವುಡ್ ವರ್ಕಿಗೆ ಬರುತ್ತೆ, ಮತ್ತು ಅದರಿಂದ ಬೇರೆ ಬೇರೆ ಕ್ರೀಮ್ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಪರಾಗ ಅಂತ ಸಿಗುತ್ತೆ ಸರ್, ಜೇನಿರಲಿ ಜೇನು ಪರಾಗ ಅದು ಮೆಡಿಸಿನ್ ರೂಪದಲ್ಲಿ ಯೂಸ್ ಮಾಡ್ತಾರೆ, ಫೇಸ್ ಕ್ರೀಮು ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲೆಲ್ಲ ಯೂಸ್ ಮಾಡ್ತಾರೆ. ಜೇನು ಒಂದೇ ತುಪ್ಪಕ್ಕಾಗಿ ಅಲ್ಲ ಸರ್, ವಿವಿಧ ರೀತಿಯಲ್ಲಿ ಮಾನವನಿಗೆ ತುಂಬ ಸಹಾಯ ಮಾಡುತ್ತೆ ಸರ್. ಇಲ್ಲಿ ಅರಣ್ಯ ಇರುವುದರಿಂದ ಅವಕ್ಕೆ ಬೇಕಾದಂಥ ಮಕರಂದ ವರ್ಷದ ಎಲ್ಲ ಕಾಲದಲ್ಲಿ ಹೆಚ್ಚು ಕಡಿಮೆ ಸಿಗಬಹುದು. ಬಯಲುಸೀಮೆಯಲ್ಲಿ ಇದೊಂದು ಸ್ವಲ್ಪ ಕಷ್ಟ ಅಲ್ಲ ಸರ್, ಮಲೆನಾಡಿನಲ್ಲಿ ಬೇರೆ ಬೇರೆ ಜಾತಿಯ ವಿವಿಧ ಜಾತಿಯ ಮರಗಳು ಬೆಳೆದಿರ್ತವೆ. ಎಲ್ಲ ಜಾತಿ ಮರಗಳು ಒಮ್ಮೆಲೆ ಹೂವು ಆಗೋಲ್ಲ ಸರ್, ಆಯಾ ಕಾಲಕ್ಕೆ ಆಯಾ ಜಾತಿ ಅನುಗುಣವಾಗಿ ಆಗುತ್ತೆ. ಆದರೆ ಇದು ಮಳೆಗಾಲದಲ್ಲಿ ಹೂವಿನ ಕೊರತೆ ತುಂಬ ಆಗಿರುತ್ತೆ. ಈ ಸಮಯದಲ್ಲಿ ಜೇನಿಗೆ ನಾವು ಫುಡ್ ಕೊಡಬೇಕು. ಫುಡ್ ಅಂದರೆ 1 ಕೆಜಿ ಸಕ್ಕರೆಗೆ 1 ಲೀಟ್ರ್ ನೀರು ಹಾಕಿ ಅದನ್ನ ಬಾಯ್ಲ್ ಮಾಡಬೇಕು ಸರ್. ಆಮೇಲೆ ಬಾಯ್ಲ್ ಆದ ನಂತರದಲ್ಲಿ ಬಾಯ್ಲ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣದ ಪುಡಿ ಹಾಕ್ಬೇಕು ಅದಕ್ಕೆ, ಯಾಕಂದರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅರಿಶಿಣದ ಪುಡಿಯಲ್ಲಿ. ಹೀಗಾಗಿ ಅದು ಈ ರೀತಿ ಮಾಡಬೇಕು ಅಂತೇಳಿ ನಾವು ಹೇಳ್ಕೊಡ್ತೇವೆ ಸರ್. ಅದಕ್ಕೆ ಆಹಾರ ಒಮ್ಮಿಗ್ಲೆ ಹಾಗೆ ಪ್ಲೇಟ್ನಲ್ಲಿ ಇಡ್ಲಿಕ್ಕೆ ಬರಲ್ಲ, ಈ ಕತ್ತದ್ದು ಸಣ್ಣ ಇದು ಬರುತ್ತಲ್ಲ ತೆಂಗಿನಕಾಯಿ ಮುಂದೆ ಚುಟ್ಟ ಬರುತ್ತಲ್ಲ, ಅದನ್ನು ಸ್ವಲ್ಪ ಫ್ರೀಯಾಗಿ ಬಿಡಿಸಿ ಒಂದು ಪ್ಲೇಟ್ನಲ್ಲಿಟ್ಟು ಆ ಪ್ಲೇಟಿಗೆ ಜ್ಯೂಸ್ ಹಾಕ್ಬೇಕು ಸರ್. ಕೋಲ್ಡ್ ಆದ ನಂತರದಲ್ಲಿ ಜೇನು ಬಾಕ್ಸ್ ಒಳಗೆ ಇಡಬೇಕು ಸರ್. ಆಮೇಲೆ ಆಹಾರ ಸಿಗ್ತಾ ಐತಿ ಅಂತೇಳಿ ಅದು ಎಲ್ಲಿ ಹೋಗಲ್ಲ ಸರ್, ತನ್ನ ಗೂಡನ್ನೇ ಬಿಟ್ಟು ಎಲ್ಲಿ ಹೋಗಲ್ಲ. ಜೇನು ವಲಸೆ ಹೋಗುತ್ತೆ, ಯಾಕಂದ್ರೆ ಅದಕ್ಕೆ ತೊಂದರೆ ಆದಾಗ ಸೆಕೆಂಡ್ ಅದಕ್ಕೆ ಆಹಾರ ಸಿಗದಿದ್ದಾಗ ಸರ್. ಮತ್ತೊಂದು, ಈಗ ಬಯಲುಸೀಮೆಯಲ್ಲಿ ನೀರಾವರಿ ಇದ್ದಂಥ ಪ್ರದೇಶದಲ್ಲಿ ಇದು ಸಾಕೋದು ಭಾಳ ಉತ್ತಮ ಸರ್. ಯಾಕಂದ್ರೆ ಒಂದು ಬೆಳೆ ಹೋಯ್ತು ಅಂದ್ರೆ ಮತ್ತೊಂದು ಬೆಳೆ ಬರ್ತಾ ಇರ್ತದೆ, ಹೀಗಾಗಿ ಹೂವು ಒಂದು ಇಲ್ಲ ಅಂದ್ರೆ ಮತ್ತೊಂದು ಸಿಗ್ತಾ ಇರ್ತದೆ. ಅಂಥವರಿಗೆ ತಮ್ಮ ಬೆಳೆ ಇಳುವರಿಗೂ ಆಗುತ್ತೆ, ಜೇನುತುಪ್ಪಕ್ಕೂ ಆಗುತ್ತೆ. ಬಯಲುಸೀಮೆಯವರು ಭಾಳ ಪ್ರೀತಿ ಮಾಡ್ತಾರೆ ಸರ್ ಈ ಜೀನ್ ಬಗ್ಗೆ. ಅದಕ್ಕೆ ಈ ರೀತಿ ಮಾರ್ಗದರ್ಶನ ಕೊಟ್ಟಾಗ ಮತ್ತು ಅವರಿಗೆ ಖುಷಿಯಾಗಿ ಮುಂದುವರಿಸ್ತಾ ಇದ್ದಾರೆ ಸರ್ ಇದನ್ನ ಈ ಉದ್ಯೋಗ. ಅಲ್ಲಿ ರೋಗ ಕೂಡ ಬರ್ತು ಹುಳುಗಳಿಗೆ, ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅಥವಾ ಕಾಳಜಿ ತಗೋಬೇಕಾಗತ್ತೆ ಸರ್. ಸರಿಸಾಮಾನ್ಯವಾಗಿ ಜೇನಿಗೆ ರೋಗ ಬರೋದು ಕಡಿಮೆ, ಆದರೂ ಬರುತ್ತೆ ಸರ್. ಅದಕ್ಕೆ ಒಂದು ದೊಡ್ಡ ಕಾಯಿಲೆ ಅಂದರೆ ಥೈಸಾಕ್ ಬ್ರೂಡ್ ಕಾಯಿಲೆ ಅಂತೇಳಿ ಸರ್. ಅದಕ್ಕೆ ಕೆಲವೊಂದು ಮೆಡಿಸಿನ್ ಕೊಟ್ಟರು ಸಮೇತ ಉಪಚಾರ ಆಗಿಲ್ಲ. ಇವರಿಗೂ ಸಾಕಷ್ಟು ವಿಜ್ಞಾನಿಗಳು ಅದನ್ನು ತಡೆಹಿಡಬೇಕು ಅಂತ ಭಾಳ ಇದು ಮಾಡ್ತಾರೆ ರೋಗನ, ಅದು ತಡೆಹಿಡಲಿಕ್ಕೆ ಆಗ್ತಾ ಇಲ್ಲ ಸರ್. ಒಂದೊಳ್ಳೆ ಅದು ರೋಗದ ಲಕ್ಷಣ ಆಗಿರುತ್ತೆ ಅಂದಾಗ ಅದು ಗೂಡಿನೊಳಗಿರೋ ಮರಿಗಳೆಲ್ಲ ಕೊಳತು ಬೀಳ್ತಾ ಇರ್ತದೆ ಸರ್. ಆ ಬೀಳೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ 15 ದಿವಸಕ್ಕೊಮ್ಮೆ ನಾವು ಗೂಡನ್ನು ಸ್ವಚ್ಛ ಮಾಡ್ತಾ ಇರಬೇಕಾಗತ್ತೆ ಸರ್. ಡಸ್ಟ್ ಇರುತ್ತೆ, ಸ್ವಚ್ಛ ಮಾಡೋದ್ರಿಂದ ಯಾವ ರೋಗನೂ ಬರೋದಿಲ್ಲ ಸರ್. ಒಂದು ಮತ್ತೆ ಜಿಟ್ಟಿ ಒಂದು ಬರುತ್ತೆ ಸರ್ ಅದರೊಳಗೆ. ಆ ಜಿಟ್ಟಿ ಏನು ಮಾಡುತ್ತೆ ಅಂದರೆ ಈ ಎರೆ ಅಂದರೆ ರಟ್ಟನ್ನು ತಿಂತಾ ಇರ್ತದೆ. ಹೀಗಾದಾಗ ಜೇನಿಗೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಅದು ಬಾರದಿದ್ದಂಗೆ ಏನು ಮಾಡಬೇಕು ಅಂದರೆ ಲಕ್ಕಿ ಸೊಪ್ಪಿನ ಪೌಡ್ರ್ ಮಾಡಿ ಆ ಬಾಕ್ಸಿನ ಸುತ್ತು ಉದುರಿಸ್ಬೇಕಾಗತ್ತೆ ಸರ್. ಆ ಸಮಯದಲ್ಲಿ ಅದರ ಸ್ಮೆಲ್ಲಿಗೆ ಆ ಜಿಟ್ಟಿ ಬರೋಲ್ಲ, ಆಮೇಲೆ ಜೇನಿಗೆ ಯಾವುದಕ್ಕೂ ತೊಂದರೆ ಆಗೋಲ್ಲ. ಆಮೇಲೆ ಥೈಸಾಕ್ ಬ್ರೂಡ್ ಕಾಯಿಲೆ ಬಂತು ಅಂದಾಗ ನಮಗೆ ಗುರುತಾದಾಗ ಅದನ್ನು ಸುಟ್ಟು ಹಾಕ್ಬೇಕಾಗತ್ತೆ ಸರ್. ಹಾಗೂ ಅಲ್ಲ, ಸುಡ್ಲಿಕ್ಕೆ ಪಾಪ ಅನ್ನಿಸ್ತದೆ, ನೆಲದೊಳಗೆ ಹುಗಿದು ಬಿಡ್ಬೇಕು ಸರ್. ಮರಿಯಲ್ಲ, ಜೇನು ಹಾರಬಹುದು ಹಾರು ಹೋಗಲಿ, ಉಳಿದವೆಲ್ಲ ಭೂಮಿಯಲ್ಲಿ ಹುಗಿದು ಬಿಡಬೇಕು. ಬಾಕ್ಸ್ ಇತ್ತು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ ಕೆಲವರು. ಅಂಥ ಸಂದರ್ಭದಲ್ಲಿ ಕುದಿಯೋ ನೀರಿನಲ್ಲಿ ಬಾಕ್ಸನ್ನು ಒಂದು 1/2 hour ಅದ್ದಿಟ್ಟು ಜೇನು ಪ್ರೇಮು ಅವೆಲ್ಲ ಅದ್ದಿಟ್ಟು ಅದನ್ನ ಬೇರೆ ಪ್ಲೇಸ್ನಲ್ಲಿ ಸ್ವಲ್ಪ ಸಮಯ ಇಟ್ಟು ಅಂದರೆ 1 ತಿಂಗಳು ಬಿಟ್ಟು ಮತ್ತೆ ಅದರಲ್ಲಿ ಜೇನು ಸಾಕೋದ್ರಿಂದ ಅದರಲ್ಲಿ ಯಾವುದೇ ಕ್ರಿಮಿ ಒಗರೆ ಇರೋಲ್ಲ ಸರ್, ರೋಗ ನಿರೋಧಕ ಶಕ್ತಿ ಇರ್ತದೆ, ಏನೂ ಇರೋಲ್ಲ. ಹೀಗಾಗಿರುತ್ತೆ ಸರ್. ಈಗ ನೀವು ಇಷ್ಟೆಲ್ಲ ಜೇನು ಪೆಟ್ಟಿಗೆಯನ್ನಿಟ್ಟು ಸಾಕಾಣಿಕೆ ಮಾಡ್ತಾ ಇದ್ರಿ, ಅದರಿಂದ ನಿಮಗೆ ಎಷ್ಟು ತುಪ್ಪ ಸಿಗುತ್ತೆ, ಎಷ್ಟು ಮಾರಾಟ ಮಾಡಿದ್ರಿ, ಎಷ್ಟು ಲಾಭ ಬಂತು? ಸರ್, ನಾನು ಜೇನು ಸಾಕ್ತೇನೆ, ಹೂವಿರೋ ಪ್ರದೇಶದಲ್ಲಿ ಭಾಳ ಚೆನ್ನಾಗಿ ಈವರೆಗೂ ಸಿಕ್ಕಿದೆ ನನಗೆ. ಒಂದು ಬಾಕ್ಸ್ನಲ್ಲಿ 5 ಕೆಜಿಯಿಂದ 20 ಕೆಜಿವರೆಗೂ ನಾನು ತೆಗೆದಿದ್ದೀನಿ ಸರ್. 20 ಕೆಜಿಯಿಂದ ಹೂವಿನ ಸಂಪತ್ತು ಚೆನ್ನಾಗಿತ್ತು ಅಂದರೆ ಅಲ್ಲಿ ಒಳ್ಳೆ ಇದು ಬರುತ್ತೆ ಸರ್. ಮತ್ತು ಜೇನು ತನ್ನ ಪ್ರಜಾಸಂಖ್ಯೆನೂ ಜಾಸ್ತಿ ಮಾಡಿಕೊಡ್ತದೆ, ಮತ್ತು ಅಂಥ ಸಂದರ್ಭದಲ್ಲಿ ಡಿವೈಡೆಡ್ ಮಾಡಿ ಬೇರೆ ಬಾಕ್ಸಿಗೂ ವರ್ಗಾವಣೆ ಮಾಡ್ತಾ ಇರ್ತೇನೆ ಸರ್. ಹೀಗಿರುತ್ತೆ. ಮತ್ತು ಅದು ತುಪ್ಪ ಮಾಡೋ ಸಂದರ್ಭದಲ್ಲಿ ಜೇನು ಪಡೆಯನ್ನು ಬೇರೆ ಮಾಡಬಾರ್ದು ಸರ್. ಅದಕ್ಕೆ ಸೂಪರ್ ಮೇಲೆ ಮತ್ತೊಂದು ಸೂಪರ್, ಸೂಪರ್ ಮೇಲೆ ಮತ್ತೊಂದು ಸೂಪರ್, ಹೀಗೆ ಕೊಡ್ತಾಯಿದೆ. 5 ಸೂಪರ್ ಕೊಟ್ಟರು ಸಮೇತ 5ಕ್ಕೂ ತುಪ್ಪ ಮಾಡುತ್ತೆ. ಅದು ಏಪ್ರಿಲ್ ಮೇದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಾಡುತ್ತೆ ಸರ್. ಹೂವು ಸಿಕ್ತು, ಹೂವಿನ ಸಂಪತ್ತು ಚೆನ್ನಾಗಿತ್ತು ಅಂದರೆ ತಿಂಗಳಿಗೊಮ್ಮೆನೂ ತುಪ್ಪ ತೆಗಿಬೋದು. ನಮ್ಮ ಮಲೆನಾಡಿನಲ್ಲಿ ಅಷ್ಟೊತ್ತು ಹೂವಿನ ಸಂಪತ್ತು ಸಿಗೋಲ್ಲ ಸರ್. ವಿಶೇಷ ಅಂದರೆ ಏಪ್ರಿಲ್ ಮೇ ಈ ಸಮಯದಲ್ಲಿ ಚೆನ್ನಾಗಿ ಸಿಗುತ್ತೆ. ತುಪ್ಪನೂ ಆ ಸಮಯದಲ್ಲಿ ಜಾಸ್ತಿ ನಮ್ಮ ಮಲೆನಾಡಲ್ಲಿ ತೆಗಿಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಜೂನ್ ತಿಂಗಳಲ್ಲಿ ತುಪ್ಪ ಇದ್ರೂ ತೆಗಿಬಾರ್ದು ಸರ್. ಅದು ಮಳೆಗಾಲದಲ್ಲಿ ತನ್ನ ಜೀವನ ಉಪಾಯಕ್ಕಾಗಿ ಸ್ಟಾಕ್ ಇಟ್ಕೊಂಡಿರುತ್ತೆ. ಮನುಷ್ಯನಿಗೆ ಆಸೆ ಐತಿ ಅಂತ ಅದ್ರ ಮೇಲೆ ಉಪಯೋಗ ಮಾಡಿದ್ರೆ ಜೇನನ್ನೇ ನಾವು ಕಳ್ಕೊಳ್ತೇವೆ, ಜೇನು ಓಡಿಬಿಡುತ್ತೆ. ಯಾಕಂದರೆ ನಾವು ಮಳೆಗಾಲದಲ್ಲಿ ಆಹಾರ ದವಸ ಧಾನ್ಯ ಕೂಡಿಟ್ಟಂಗೆ ಅದು ತನ್ನ ಜೀವನಕ್ಕೆ ಆಹಾರ ಕೂಡಿಡುತ್ತೆ ಸರ್, ತನ್ನ ಫ್ಯಾಮಿಲಿಗಾಗಿ. ಅದು ನಾವು ತೆಗಿಬಾರ್ದು. ತೆಗೆದೇ ಇದ್ರೆ ಖುಷಿಯಲ್ಲಿರುತ್ತೆ, ಮತ್ತು ಅದನ್ನ ಮತ್ತೆ 15-20 ದಿವಸಕ್ಕೆ ನಾವು ನೋಡ್ತಾ ಇದ್ದಾಗ ಆಹಾರ ಖಾಲಿಯಾಗೈತಿ ಅಂತ ನಮ್ಗೆ ತಿಳಿದು ಬಂದಾಗ ನಮ್ಮ ಕೃತಕ ಆಹಾರ ಈ ಹಿಂದೆ ಹಿಡಿದಂಗೆ ಕೊಡಬೇಕು, ಸಕ್ಕರೆ ನೀರನ್ನು ಬಿಸಿ ಮಾಡಿಕೊಡ್ಬೇಕಾಗಿ ಸಕ್ಕರೆ ಜ್ಯೂಸನ್ನು. ಒಟ್ಟು ಎಷ್ಟು ಮಾರಿದ್ರೆ? ನಾನು ಈವರೆಗೂ ಜೇನುತುಪ್ಪ ನಾನು ಸ್ವಂತ ತೆಗೆದಿದ್ದು ಸೊ ಒಂದು 4 ಕ್ವಿಂಟಲ್ ಈ ವರ್ಷ ಮಾರಿದ್ದೀನಿ ಸರ್. ಹೆಂಗೆ ರೇಟ್ ಎಷ್ಟು ಮಾರಿದ್ರಿ? ನಾನು 400 ರೂಪಾಯಿ ಕೆ ಜಿಯಾಗೆ ನನ್ನ ಮನೆ ಹತ್ರನೇ ಸಾಕಷ್ಟು ಜನ ತೊಗೊಂಡೋಗ್ತಾರೆ ಸರ್. ಹಳ್ಳಿಯಲ್ಲಿ 400 ರೂಪಾಯಿ ಅಂದರೆ ವಿಶೇಷ ಯುಪ ಜಾಸ್ತಿ ಆಯಿತು ಅಂತಾರೆ. ಆದರೆ ನಾನು ಶುದ್ಧವಾಗಿದ್ದು ತುಪ್ಪ ಕೊಡ್ತಿರೋದ್ರಿಂದ ನನ್ನ ಮನೆಗೆ ಬರ್ತಾರೆ ಸರ್. ಹಳ್ಳಿಗರೇ ಸಾಕಷ್ಟು ಬರ್ತಾರೆ, ಸಿಟಿಯವರು ಬರ್ತಾರೆ. ಸಿಟಿಯವರು ನನ್ನ ಹತ್ರ ತೊಗೊಂಡೋಗಿ ಬೇರೆ ಬೇರೆವ್ರಿಗೂ ಕೊಡ್ತಾರೆ. ಕೆಲವು ಮೆಡಿಕಲ್ ಶಾಪ್ಗಳಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ ಸರ್ ನನ್ನ ಹತ್ರ. ನಾನು ಕೊಡ ಚೆನ್ನಾಗಿ ತುಪ್ಪ ಕೊಡ್ತೀನಿ ಸರ್, ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ನಾವು ಕೊಟ್ಟಿದ್ದು ತುಪ್ಪನ ಚಿಕ್ಕ ಹುಟ್ಟಿದ ಮಗುಗೆ ತಿನ್ನಿಸಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತೀನಿ ಸರ್. ಅಷ್ಟು ಸ್ವಂತ ತುಪ್ಪನೂ ನಾನು ಕೊಡ್ತೀನಿ ಸರ್. ಇವರಿಗೂ ಬೇರೆ ಹತ್ರ ನಾನು ಪರ್ಚೇಸ್ ಮಾಡ್ತಾ ಇಲ್ಲ, ನಾನೇ ಸ್ವಂತ ತೆಗೆದು ತುಪ್ಪ ಕೊಡೋದ್ರಿಂದ ಅವ್ರಿಗೆ ಇಷ್ಟು ವಿಶ್ವಾಸದಲ್ಲಿ ನಾನು ಮಾತಾಡ್ತೀನಿ ಸರ್. ನೈಸರ್ಗಿಕವಾಗಿ ಗೂಡುಗಳು ಇರ್ತಾವಲ್ಲ, ಅವು ಸಂಖ್ಯೆ ಕಡಿಮೆ ಆಗಿದೆ ಅಥವಾ ಇದ್ದಷ್ಟೇ ಇದೆಯೋ ಹೇಗೆ ಸರ್? ನೈಸರ್ಗಿಕವಾಗಿದ್ದು ಜೇನುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇದು ತಿಳುವಳಿಕೆ ಇಲ್ದಿದ್ದಂಥ ಜನಗಳು ಆ ಜೇನನ್ನು ತೆಗಿಲಿಕ್ಕೆ ಹೋಗಿ ಬೆಂಕಿ ಹಾಕಿ ಬರ್ನ್ ಮಾಡಿಬಿಡ್ತಾರೆ ಸರ್. ಆ ಸಮಯದಲ್ಲಿ ನಶಿಸಿ ಹೋಗ್ತವೆ. ಆಮೇಲೆ ಈ ಗುಡ್ಡ ಬೆಟ್ಟಕ್ಕೆಲ್ಲ ಕೆಲವೊಮ್ಮೆ ಬೆಂಕಿ ಬಿದ್ದಾಗ ಜೇನುಗಳ ಅಂಶನೇ ನಿರ್ಮೂಲ ಆಗಂತ ವಿಚಾರನೂ ಇದ್ದಿರುತ್ತೆ ಸರ್. ಹೀಗಾಗಿ ಕಡಿಮೆ ಆಗ್ತದೆ. ಅದಕ್ಕಾಗಿ ನಾವು ನಮ್ಮ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಜೇನಿನ ಸಂಖ್ಯೆ ಹೆಚ್ಚಿಗೆ ಮಾಡಬೇಕು ಅಂದರೆ ಅದು ಓಡೋದ್ರೂ ಹೋಗಲಿ, ಎಲ್ಲಾದರೂ ಹೋಗಿ ಪಾಲನೆ ಆಗಿದ್ದಿರುತ್ತೆ. ಆದರೆ ಅದನ್ನು ಸುಡಬೇಡ್ರಿ ಅಂತ ಪ್ರತಿಯೊಬ್ಬರಿಗೂ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಸರ್. ಮತ್ತೆ ನಮ್ಮಲ್ಲಿ ಈಗ ಸ್ನೇಹಿತರು ಅವರು ಇವರು ಇದ್ದಾಗ ಇಲ್ಲ ಜೇನು ಕಾಣಿಸ್ತಾರೆ ನನಗೆ ಹೇಳ್ತಾರೆ, ಅವರಿಗೆ ನಾನು ಕರ್ಕೊಂಡು ಹೋಗ್ತೀನಿ ಜೇನು ತೆಗೆಯೋದು ಹೀಗೀಗೆ ನೋಡ್ರಿ ಅಂತೇಳಿ ಅವರಿಗೂ ಮಾಹಿತಿ ಕೊಡ್ತೀನಿ. ನೀವು ತೆಗೀರಿ ಪರವಾಗಿಲ್ಲ, ನಿಮ್ಮ ಬಳಕೆಯಲ್ಲಿ ಮಾಡಿ, ಜೇನನ್ನು ನಾಶ ಮಾಡಬೇಡಿ. ಮತ್ತು ಅರಣ್ಯದಲ್ಲಿ ಮರವನ್ನು ಕಡಲಿಕ್ಕೆ ಹೋಗಬೇಡಿ, ಕೈ ಹಾಕಂಥ ಪದರೆ ಇರುತ್ತೆ, ಇಲ್ಲ ಅಷ್ಟೇ ಪದರೆ ಮಾಡಿಕೊಂಡು ನೀವು ತೆಗೀರಿ, ಬೇಡನ್ನಲ್ಲ. ಇಲ್ಲಾದ್ರೂ ಬೇಡ ಅಂತೀರ, ಖಚಿತ ಅಂತ ಭಯನ, ಪಾಪ ಅದ್ರ ಪಾಡಿಗೆ ಅದು ಇದ್ದು ಮತ್ತೆ ಮುಂದೆ ಹೋಗುತ್ತೆ. ನೀವೇನು ತಲೆ ಕಟ್ಟಬೇಡಿ, ಅದು ಇರೋದ್ರಿಂದ ಭಾಳ ಒಳ್ಳೆಯದು. ಇಲ್ಲ ಸರ್ ಆ ಜೇನು ಇರೋದ್ರಿಂದ ನನ್ನ ಮಕ್ಕಳ ಮರಿಗೆಲ್ಲ ಹತ್ತಿರ ಇದ್ರೆ ಖಚಿತೆ ಅಂತಾರೆ. ಏನು ಮಾಡೋದಿಲ್ಲ, ಯಾವುದೊಂದು ಹಾವಾದರೂ ಅದಕ್ಕೆ ನಾವು ಮುಟ್ಟಿದ್ರೆ ಮಾತ್ರ ನಮ್ಮ ಮೈ ಮೇಲೆ ಬರುತ್ತೆ, ಹಾಗೆ ಜೇನಾದರೂ ಅಷ್ಟೇ. ನೋಡ್ರಿ ಹೀಗೀಗೆ ಅಂತೇಳಿ ಅವರಿದ್ರಿಗೆ ನಾನು ಪ್ರಯೋಗ ಮಾಡಿ ತೋರಿಸ್ತೀನಿ ಸರ್. ಕೈಯಲ್ಲಿ ಹಿಡ್ಕೊಳ್ತೀನಿ, ಮೈ ಮೇಲೆ ಅಂದರೆ ಮತ್ತೊಂದು ಕೈ ಮೇಲೆಲ್ಲ ಬಿಟ್ಕೊಳ್ತೀನಿ, ಮುಖದ ಹತ್ರ ಇಟ್ಕೊಂಡ್ರೆ ಎಲ್ಲ ಅವ್ರಿಗೆ ನಾನು ತೋರಿಸಿದ್ದೀನಿ ಈ ಹಿಂದೆ. ಅಯ್ಯೋ ಹೀಗಿದೆಯಾ, ಹಾಗಾದರೆ ಅವರಿಗೆ ನಾನು ತೊಂದರೆ ಕೊಡೋಲ್ಲ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಹೇಳಿಕೆಲ್ಲೆಲ್ಲ ಮುಂದೆ ಇದೇ ರೀತಿ ಪ್ರಯೋಗ ಮಾಡೋದಲ್ಲಿ ವಿಚಾರದಲ್ಲಿ ಇರ್ರಿ ಅಂತ ಅವರಿಗೆ ಮಾಹಿತಿ ಮತ್ತೆ ಕೊಡ್ತಾ ಇದ್ದೀನಿ ಸರ್. ಒಳ್ಳೆಯದು ಮಾರುತಿ ಅವರೇ, ಇಲ್ಲಿ ತನಕ ನೀವೊಬ್ಬ ನಿವೃತ್ತಿ ಆದಮೇಲೆ ಈ ಜೇನು ಸಾಕಾಣಿಕೆಯನ್ನು ಒಂದು ವೃತ್ತಿಯಾಗಿ ಒಂದು ಹವ್ಯಾಸವಾಗಿ ತಗೊಂಡಿದ್ದೀರಿ, ಮತ್ತು ಅದರ ಮೇಲೆ ಪ್ರೀತಿ ಬರುವ ಹಾಗೆ ಮಾತಾಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಜೇನು ಸಾಕಾಣಿಕೆ ಈ ಕುರಿತು ಸಿದ್ದಾಪುರ ತಾಲೂಕಿನ ಮಾರುತಿ ನಾಗು ಬೋರ್ಕರ್ ಅವರೊಡನೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಿಸಿದವರು HB ರಾಮಡಿಗಿ. ಈಗ ರೈತರಿಗೆ ಸಲಹೆ. ಕರುಗಳ ಪಾಲನೆ. ಕರುಗಳು ಜೀವನಾವಧಿಯ ಮೊದಲ ಒಂದು ತಿಂಗಳು ಬಹಳ ಸೂಕ್ಷ್ಮ. ಕರು ಹುಟ್ಟಿದಾಗಿನಿಂದ ತಾಯಿಯಾಗುವವರೆಗೆ ನಾವು ಕೊಡುವ ಪೋಷಣೆ ಅದರ ಮುಂದಿನ ಜೀವನಾವಧಿಯ ಉತ್ಪಾದನೆಯ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಲಾಭದಾಯಕ ಹೈನುಗಾರಿಕೆಯಲ್ಲಿ, ಅದರಲ್ಲೂ ಮಿಶ್ರತಳಿ ದನಗಳ ಅಭಿವೃದ್ಧಿಯಲ್ಲಿ ಕರುಗಳ ಸಾಕಣೆ ಬಹಳ ಮಹತ್ತರವಾಗಿದೆ. ಕರುವು ಹುಟ್ಟಿದ ತಕ್ಷಣ ಕರುವಿನ ಮೇಲಿರುವ ಸತ್ತೆ, ಕಸ ಮತ್ತು ಮೂಗಿನ ಮೇಲಿರುವ ಸತ್ತೆಯನ್ನು ತೆಗೆಯಬೇಕು. ಮೂಗು ಮತ್ತು ಬಾಯಿಯಲ್ಲಿರಬಹುದಾದ ಲೋಳೆಯನ್ನು ಬಟ್ಟೆಯಿಂದ ಒರೆಸಬೇಕು. ಹುಟ್ಟಿದ ಕರುವಿನ ಹೊಕ್ಕಳ ಚಿಕಿತ್ಸೆಯನ್ನು ಮಾಡಬೇಕು. ಹೊಕ್ಕಳನ್ನು ಹೊಟ್ಟೆಯಿಂದ 2 ಅಂಗುಲ ಬಿಟ್ಟು ಎಳೆದು ಕತ್ತರಿಸಬೇಕು. ನಂತರ ಅಯೋಡಿನ್ ಕ್ರಿಮಿನಾಶಕ ಅದ್ದಿದ ದಾರವನ್ನು ಕಟ್ಟಬೇಕು ಹಾಗೂ ಹೊಕ್ಕಳ ಮೇಲೆಯೂ ಅಯೋಡಿನ್ ದ್ರವವನ್ನು ಹಚ್ಚಬೇಕು. ಇದರಿಂದ ಹೊಕ್ಕಳ ಹುಣ್ಣು ಹಾಗೂ ಕಿಲಿಯಲ್ಲಿ ಕೀವು ತುಂಬುವುದು ಆಗುವುದಿಲ್ಲ. ಗಿಣ್ಣು ಹಾಲು ಹೊಸದಾಗಿ ಹುಟ್ಟಿದ ಕರುವಿಗೋಸ್ಕರ ಪ್ರಕೃತಿ ಸೃಷ್ಟಿಸಿದ ಒಂದು ಆಹಾರ. ಗಿಣ್ಣು ಹಾಲು ಕರೆದು ನಾವು ಸಿಹಿ ತಿಂಡಿ ಮಾಡಲು ಉಪಯೋಗಿಸಿದರೆ ಎಳೆಯ ಕರುವಿಗೆ ಸರಿಯಾದ ಆಹಾರ ದೊರೆಯದಂತಾಗುತ್ತದೆ. ಕರು ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಕರುವಿಗೆ ಗಿಣ್ಣು ಹಾಲು ಕುಡಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಕರು ಹುಟ್ಟಿದ 4 ತಾಸಿನೊಳಗೆ ಹಾಲನ್ನು ಕುಡಿಸಲೇಬೇಕು. ಗಿಣ್ಣು ಹಾಲಿನಿಂದ ಕರುವಿಗೆ ರೋಗ ನಿರೋಧಕ ಶಕ್ತಿ ಬರುತ್ತದೆ. ಗಿಣ್ಣು ಹಾಲಿನಲ್ಲಿ ಸಸಾರಜನಕ, ಹೆಚ್ಚು ಜೀವಸತ್ವಗಳು ಹಾಗೂ ಸಾಧಾರಣ ಹಾಲಿಗಿಂತ 10-17 ಪಟ್ಟು ಹೆಚ್ಚು ಖನಿಜಾಂಶಗಳಿರುತ್ತದೆ.

ತೆಂಕಣ ಸುತ್ತೆ ಸೇತುವೆ ಹತ್ತೆ ಬಿಂಕನೆ ಬಂದಿತು ಕೊಂಕಣ ರೈಲು ಬಿಂಕನೆ ಬಂದಿತು ಕೊಂಕಣ ರೈಲು ಹಳ್ಳಿಯ ಜನಗಳು ನೋಡಲು ಹೋದರೆ ಉದ್ದವು ಅಲ್ಲೆಂದಿಲ್ಲಿಗೆ ಮೈಲು ರೈಲಿನ ದಾರಿಗೆ ಸುರಿದರು ಕೋಟೆ ಉದ್ದವ ಕೊರೆದು ರೈಲಿನ ದಾರಿಗೆ ಸುರಿದರು ಕೋಟೆ ಕಣಗಳೆಲ್ಲ ಕೊಂಕಣ ರೈಲಿಗೆ ಆದವು ಲೋಟೆ ಕಣಗಳೆಲ್ಲ ಕೊಂಕಣ ರೈಲಿಗೆ ಆದವು ಲೋಟೆ ಭಟ್ಟರ ಮನೆಯ ಜಗಲಿಯ ತಿಂದು ಸಟ್ಟರ ಅಂಗಡಿ ಬಗಲಿಗೆ ಬಂತು ಬಗಲಿಯ ತಿಂದು ಸಟ್ಟರ ಅಂಗಡಿಯ ಬಗಲಿಗೆ ಬಂತು ಎಂಕಣಗೌಡನ ಪ್ರೀತಿಯ ಗದ್ದೆ ರೈಲಿಗೆ ಹೋಯಿತು ಬಾರದು ನಿದ್ದೆ ಎಂಕಣಗೌಡನ ಪ್ರೀತಿಯ ಗದ್ದೆ ರೈಲಿಗೆ ಹೋಯಿತು ಬಾರದು ನಿದ್ದೆ ಬಲುವಂತವರಿಗೆ ಬಲು ಪರಿಹಾರ ಜಾರಿತು ಬಡವರ ಸೊಂಟದ ದಾರ ಜಾರಿತು ಬಡವರ ಸೊಂಟದ ದಾರ ರೈಲಿನ ಹಳೆಯ ಗುಟ್ಟು ಕೊಂಡರು ಕವಳ ಬೀಡಿಯ ಕಟ್ಟು ಆಶೆಯ ಬಿಟ್ಟು ಕೊಂಡರು ಕವಳ ಬೀಡಿಯ ಕಟ್ಟು ಅರು ನಾವು ಪಾಪದ ಪಿಂಡ ದುಃಖದಿ ಹೇಳುತ್ತ ಕುಡಿದರು ಹೆಂಡ ಅರು ನಾವು ಪಾಪದ ಪಿಂಡ ದುಃಖದಿ ಹೇಳುತ್ತ ಕುಡಿದರು ಹೆಂಡ ದನಗಳು ಪಡೆದವು ಸಾವಿನ ಹಕ್ಕು ಕಣರೈಲಿನ ಹಳಿಯಲು ಸಿಕ್ಕಿ ದನಗಳು ಪಡೆದವು ಸಾಯುವ ಹಕ್ಕು ರೈಲನ್ನು ನೋಡುವ ಯೋಗ ಮುಕ್ತಿಯ ಪಡೆಯಲು ಒಳ್ಳೆಯ ಜಾಗ ರೈಲನ್ನು ನೋಡುವ ಯೋಗ ಮುಕ್ತಿಯ ಪಡೆಯಲು ಒಳ್ಳೆಯ ಜಾಗ ಕುಮಟಾ ತಾಲೂಕು ಗೋಕರ್ಣದ ಮಾಣೇಶ್ವರ ಸುಬ್ಬು ಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಮುದಾಯದ ಗುಮಟೆ ಪಾಂಗ್ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ಜನಪದ ಸಂಗೀತ ಪ್ರಸಾರವಾಯಿತು. ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಹಾಳೆಯಿಂದ ಊಟದ ತಟ್ಟೆ ತಯಾರಿಕೆ ಕುರಿತು ಅಂಕೋಲಾ ತಾಲೂಕಿನ ಬಳಲೆಯ ರವಿರಾಜ್ ಈಶ್ವರ್ ಹೊಸಕಟ್ಟ ಅವರೊಂದಿಗೆ ಸಂದರ್ಶನ. ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಶಿವಪುತ್ರಪ್ಪ ಪರಸೋಜಿ ಅವರಿಂದ ಭಜನಾ ಪದಗಳು.